ಕೊಟ್ಟಿಗೆ ಗೊಬ್ಬರ ಒಂದು ವರ್ಷಕ್ಕೆ ಒಂದು ಸಲ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಅದ್ರ ಮೇಲೆ ಒಳ್ಳೆ ಫಸಲು ಬರ್ತದೆ. ಏನು ಅಂತರ ಇಟ್ಟು ನೀವು ಬೆಳೀತಾ ಇದ್ರಿ? ಕಬ್ಬಿಂದ ಈಗ ನಾವು 3.5 ಫೂಟ್ ಅಂತರ ಇಟ್ಟು ಬೆಳಿತೀವಿ. ಹೀಗೆ ಕೆಲವೊಬ್ಬರು ಅಂತಾರೆ 4 ಫೂಟ್ ಇಡಬೇಕು ಅಂತೇಳಿ ಅಂತಾರೆ, ಅದಕ್ಕೆ ಇನ್ನು ಮುಂದೆ ಅದನ್ನು ಮಾಡಿ ನೋಡ್ಬೇಕಂತೇಳಿ ವಿಚಾರ ಅದ ನಮ್ದು. ಮೊದಲೆಲ್ಲ 3 ಫೂಟ್ ಇರ್ತಿದ್ದೀವಿ ನಾವು, 3 ಇದೀಗ ಈಗ ನಾವು ಈ ಸಲ ನಾವು 3.5 ಫೂಟ್ ಮಾಡಿವಿ, ಇನ್ನು ನೋಡೋದಿಲ್ಲ 4 ಫೂಟ್ ಮಾಡಿ ನೋಡ್ಬೇಕು. ಸಕರಮರ ಈಗ ನೀವು ವಿಜ್ಞಾನಿಗಳನ್ನು, ಕೃಷಿ ವಿಜ್ಞಾನಿಗಳೇನಿರ್ತಾರ, ಅವರ ಸಹಾಯ ಸಹಕಾರ ಮಾರ್ಗದರ್ಶನ ಯಾವಾಗಾದರೂ ತೊಗೊಂಡಿರಿ ಈ ರೀತಿ ನಾವು ಒಕ್ಕಲತನ ವೈಜ್ಞಾನಿಕವಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರದೊಳಗೆ? ಇಲ್ಲ, ಹಾಗೆಲ್ಲ ಯಾವಾಗ ಏನು ಯಾರಿಗೂ ಮಾತಾಡಿಲ್ಲ. ನಮ್ಮ ಗ್ರಾಮ ಸೇವಕರು ಬರ್ತಿರ್ತಾರೆ, ಗ್ರಾಮ ಸೇವಕರು ನಮಗೇನು ಒಂದು ಸ್ವಲ್ಪ ಹೇಳ್ತಾರೆ, ಅದ್ರ ಮೇಲೆ ಮಲ್ಕೋದು ಬಂದಿದ್ದಾರೆ ಅಷ್ಟೇ. ಯಾಕಂದರೆ ಈಗ ಭಾಳಷ್ಟು ಮುಂದೆ ಹೋಗಿದೆ ವಿಜ್ಞಾನ, ಅದನ್ನು ನೀವು ನಿಮ್ಮ ಹೊಲದೊಳಗೆ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಒಳ್ಳೆ ಇಳುವರಿ ತೊಗೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗ್ತದೆ, ಮತ್ತು ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಭಾಳ ಅನುಕೂಲ ಆಗ್ತದೆ. ಆ ನಿಟ್ಟಿನೊಳಗೆ ನೀವು ವಿಜ್ಞಾನಿಗಳ ಸಂಪರ್ಕ ಇರ್ಬೋದು, ಅಧಿಕಾರಿಗಳ ಸಂಪರ್ಕ ಇರ್ಬೋದು, ಇದರೊಳಗೆ ನೀವು ಅವರ ಮಾರ್ಗದರ್ಶನ ತೊಗೊಳ್ಳೋದು ಭಾಳ ಒಳ್ಳೆಯದು. ಹಾಂ ಹಾಂ, ಆಯ್ತು, ಇನ್ನು ಮುಂದೆ ನಾವು ಅದನ್ನು ಮಾಡ್ತೀವಿ, ಅದನ್ನು ಅವ್ರು ಸಂಪರ್ಕ ಮಾಡ್ಕೊಂಡು ಅವ್ರು ಏನು ಹೇಳ್ತಾರೆ ಆ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ. ಈಗ ಮೇವಿಗಾಗಿ ನೀವು ಮೆಕ್ಕೆಜೋಳ ಬೆಳೀತಾ ಇದ್ರಿ, ಮುಖ್ಯವಾಗಿ ಮೇವು ಆದ್ರೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತು. ಒಂದು ವೇಳೆ ಮೇವು ಇದ್ದಿದ್ದಿಲ್ಲ ಅಥವಾ ಮೆಕ್ಕೆಜೋಳ ಇದ್ದಿದ್ದಿಲ್ಲ ಅಂತಂದ್ರೆ ಏನು ಪರಿಸ್ಥಿತಿ ಆಗ್ತದೆ? ನಾವೀಗ ಹುಲ್ಮೇವು ಅಂಥೇಳಿ ಇರ್ತದೆ, ಅದನ್ನು ಹಚ್ಚಿವಿ ಒಂದು ಸ್ವಲ್ಪ, ಅದನ್ನು ಹಾಕ್ತೀವಿ. ಮತ್ತು ಈ ಒಣ ಕಣಿಕೆ ಬೇಕಂಥೇಳಿ ಇದನ್ನು ಸ್ವಲ್ಪ ಹಾಕಿ ಇದನ್ನು ಮಾಡಿಟ್ಟಿರ್ತೀವಿ ನಾವು. ಅದು ಹೆಚ್ಚಾಗಿ ವಾಪಸ್ ಅಂದರೆ ಅದು ಏನು ಹಸಿ ಮೇವು ಏನು ಇರ್ತದೆ, ದಿನ ನಾವು ಹಿಂಗೆ ಒಂದು 20 ಮಳಿ ಹಚ್ಚಿಬಿಟ್ಟಿವಿ ನಾವು ಅದನ್ನು. ಈ ಕಡೆ ಕಳ್ಕೊಳ್ತಾ ಆ ಕಡೆ ಹೋಗೋ ತನಕ ಅದೆಲ್ಲ ಈ ಕಡೆ ಮತ್ತೆ ಬೆಳೀತಿರ್ತದೆ, ಅದನ್ನು ವಾಪರ್ಸಿವಿ. ಮತ್ತು ಉಳಿದ ಹೊತ್ತಿಗೆ ಈ ಕಣಕಿ ಉಪಯೋಗ ಮಾಡ್ತೀವಿ. ನಮಗೆ ಸರ್ ಕಮ್ಮಿ ಬಿದ್ದರೆ ಮತ್ತೆ ಹೊರಗೆ ಕೊಂಡು ತೊಗೊಂಡ್ಬರ್ತೀವಿ. ಯಾವಾಗಾದರೂ ನಿಮಗೆ ಮೇವಿನ ತೊಂದರೆ ಆಗಿದೆ? ಇಲ್ಲಿ ತನಕ ಯಾವಾಗ ಇನ್ನೂ ಆಗಲಿಲ್ಲ ನಮಗೆ. ಅಷ್ಟೇ, ಮೇವು ಇದ್ದೇ ಇರ್ತದೆ, ಮತ್ತು ಕಬ್ಬಿನ ಒಳಗೂ ಮೇವು ಸಿಗ್ತಿರ್ತದೆ ನಮಗೆ, ಅದನ್ನು ಉಪಯೋಗ ಮಾಡ್ತೀವಿ ನಾವು. ಒಳ್ಳೆಯದು. ಸಖಾರಾಮ್ ಅವರು, ಯಾರಾದರೂ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರನ್ನು ಕೊಡ್ತೀರಿ? ಹಾಂ, ಕೊಡ್ತೀನಿ ಸರ್. 8497842128. ಆತ್ಮೀಯರೆ, ಸಖಾರಾಮ್ ಗೋಂಡೆ ಅವರು ಈಗೇನು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಹೇಳ್ತೀನಿ ಒಂದ್ಸಲ, ತಾವು ಬರ್ಕೊಳ್ಬೋದು. 8497842128 ಈ ನಂಬರನ್ನು ಸಂಪರ್ಕ ಮಾಡಿ ಗೋವಂಡೆ ಅವ್ರ ಜೊತೆಗೆ ಮಾತಾಡ್ಬೋದು, ಮತ್ತು ಅವರ ಅನುಭವಗಳನ್ನು ಪಡ್ಕೊಳ್ಬೋದು. ಒಳ್ಳೆಯದು ಸಖಾರಾಮ್ ಗೋವಂಡೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ಯಾವ ರೀತಿ ತಾವು ಕಾಲಾಂತರದಿಂದ ಕೃಷಿ ಮಾಡ್ತಾ ಬಂದಿದ್ದೀರಿ, ಆಗಿನ ಪರಿಸ್ಥಿತಿ ಏನಿತ್ತು, ಈಗ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅನ್ನೋದ್ರ ಬಗ್ಗೆ ತಮ್ಮದೇ ಆದಂಥ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯ ರೈತ ಬಾಂಧವರೇ, ಇವತ್ತು ನಮ್ಮಲ್ಲಿ ಜೈವಿಕ ಮರಗಳ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ. ನಮ್ಮ ರೈತ ಬಾಂಧವರಿಗೆ ಏನು ವಾಣಿಜ್ಯ ಬೆಳೆಗಳೇ ಆಗಲಿ ಅಥವಾ ಬೇರೆ ಇನ್ನಿತರ ಮನೆಗೆ ಬೇಕಾಗುವಂಥ ಬೆಳೆಗಳಾಗಲಿ, ಅಂದರೆ ಬೆಳೆಗಳನ್ನು ಬೆಳೆದು ವಾಣಿಜ್ಯೀಕರಣ ಮಾಡೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾರೆ. ಪರ್ಯಾಯವಾಗಿ ನಮಗೆ ಸಹಾಯವಾಗಬಲ್ಲಂಥ ಈ ಜೈವಿಕ ಮರಗಳ ಬಗ್ಗೆ ಅಷ್ಟು ಆಸಕ್ತಿ ವಹಿಸೋದಿಲ್ಲ. ಈ ಬದುಗಳ ಮೇಲೆ ಈ ಜೈವಿಕ ಮರಗಳನ್ನು ಬೆಳೆಸೋದ್ರಿಂದ ನಮಗೆ ಸಾಕಷ್ಟು ಅನುಕೂಲತೆ ಅದ. ನಮ್ಮ ಬದು ರಕ್ಷಣೆ ಆಗೋದಷ್ಟೇ ಅಲ್ಲದೆ ನೀರು ಹರಿದು ಹೋಗೋದು ತಪ್ತದೆ, ಮತ್ತು ಆಮೇಲೆ ಬೇಕಾದಂಥ ತಂಪನ ವಾತಾವರಣ ನಮ್ಮ ಹೊಲಗಳಿಗೆ ಸಿಗ್ತದೆ, ಮತ್ತು ನಾವು ಕೂಡ ನೆಮ್ಮದಿಯಾಗಿ ಜೀವನದಲ್ಲಿ ಅಂದರೆ ಯಾವುದೋ ಒಂದು ರಾಶಿ ಮಾಡೋಕ್ಕಾಗಲಿ, ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಾವು ಹೊಲದಲ್ಲಿ ಇಟ್ಕೊಂಡಾಗ ಒಂದು ತಂಪಾದ ಗಾಳಿ ಇರ್ತದೆ. ಆ ಜೈವಿಕ ಮರಗಳಿಂದ ಸಾಕಷ್ಟು ವಾಣಿಜ್ಯೀಕರಣ ಮಾಡೋದ್ರಿಂದ ಅದಕ್ಕೆ ಸಾಕಷ್ಟು ಲಾಭನೂ ಇದೆ. ಈ ವಿಷಯ ಕುರಿತಂತೆ ಇವತ್ತು ವಿಸ್ತೃತವಾಗಿ ಮಾಹಿತಿ ನೀಡಲಿಕ್ಕೆ ನಮ್ಮ ವಿಜಯಪುರ ಆಕಾಶವಾಣಿಯ ಸ್ಟುಡಿಯೋಗೆ ಡಾಕ್ಟರ್ ಎಸ್ ಪಿ ದೇವನ್ ಅವರಿಗೆ ಅವರು ಬಂದಾರ. ಅವರು ಒಣಬೇಸಾಯ ಯೋಜನೆ ವಿಜಯಪುರದ ಮುಖ್ಯಸ್ಥರಾಗಿದ್ದಾರೆ, ಮುಖ್ಯ ವಿಜ್ಞಾನಿಗಳಾಗಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡೋಣಂತ. ನಮಸ್ಕಾರ ಡಾಕ್ಟರ್ ಎಸ್ ಪಿ ದೇವನಾವಲ್ಗೆಯವರಿಗೆ. ನಮಸ್ಕಾರ. ನಿಮಗೆ ಹೃತ್ಪೂರ್ವಕ ಸ್ವಾಗತ. ಧನ್ಯವಾದ. ನಮ್ಮ ರೈತ ಬಾಂಧವರಿಗೆ ಪ್ರಪ್ರಥಮ ಮಾಹಿತಿಯನ್ನು ಮಾಡಿಕೊಡ್ರಿ ಡಾಕ್ಟರ್ ಎಸ್ ಪಿ ದೇವನಾವಲ್ಗೆಯವರೇ. ಜೈವಿಕ ಇಂಧನ ಮರಗಳು ಅಂದರೆ ಏನು? ನೋಡಿ, ಯಾವ ಮರಗಳಿಂದ ಜೈವಿಕ ಇಂಧನವನ್ನು ಉತ್ಪಾದಿಸಬಹುದೋ ಅಂತಹ ಮರಗಳಿಗೆ ಜೈವಿಕ ಇಂಧನ ಮರಗಳು ಎಂದು ಕರೆಯುತ್ತಾರೆ. ಇಂಧನ ಭದ್ರತೆ ಇಂದಿನ ಅವಶ್ಯಕತೆಯಾಗಿದೆ. ಆದ್ದರಿಂದ ಪರ್ಯಾಯ ಇಂಧನ ಮೂಲಗಳಿಗಾಗಿ ನಮ್ಮ ದೇಶದಲ್ಲಿ ಇಂದು ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಈ ಜೈವಿಕ ಇಂಧನ ಮರಗಳ ಸಾಗುವಳ ಬಗ್ಗೆ ರೈತರಿಗೆ ಮಾಹಿತಿ ಬಹಳ ಅವಶ್ಯವಾಗಿದೆ. ಜೈವಿಕ ಇಂಧನ ಮೂಲದ ಮರಗಳ ಸಾಗುವಳಿಯನ್ನು ಕಡಿಮೆ ಫಲವತ್ತತೆಯ ಹಾಗೂ ನಿರುಪಯುಕ್ತ ಭೂಮಿಯಲ್ಲಿ ಕೈಗೊಳ್ಳಬಹುದಾಗಿದೆ. ನಮ್ಮ ದೇಶದಲ್ಲಿ ಸುಮಾರು 80 ಮಿಲಿಯನ್ ಹೆಕ್ಟರ್ನಷ್ಟು ನಿರುಪಯುಕ್ತ ಭೂಮಿಯಲ್ಲಿ ಯಾವುದೇ ಚಟುವಟಿಕೆಗಳನ್ನು ನಾವು ಮಾಡಿಕೊಳ್ತಾ ಇಲ್ಲ. ನಮ್ಮ ದೇಶದಲ್ಲಿ ಬೇಕಾಗಿರುವಂತಹ ಸುಮಾರು 700 ಮಿಲಿಯನ್ ಟನ್ನಷ್ಟು ಈ ಇಂಧನವನ್ನು ಈ ಜೈವಿಕ ಇಂಧನ ಮೂಲಗಳಿಂದ ಪಡೆಯಲಿಕ್ಕೆ ಇದು ಪೂರಕವಾಗುತ್ತದೆ. ಇದರಿಂದ ಆರ್ಥಿಕ ಪ್ರಗತಿ ಮತ್ತು ನೈಸರ್ಗಿಕ ಸುಸ್ಥಿರತೆ ಸಹ ಕಾಪಾಡಬಹುದಾಗಿದೆ ನೋಡಿ. ಡಾಕ್ಟರ್ ದೇವನಾವಲಿಯವರೇ, ಈಗ ಯಾವ ಪ್ರಮುಖ ಜೈವಿಕ ಇಂಧನ ಮರಗಳನ್ನು ನಮ್ಮ ಈ ಭಾಗದೊಳಗೆ ವಿಜಯಪುರ ಭಾಗದೊಳಗೆ ಬೆಳೆಯಬಹುದು ಅಂತ ತಾ ಹೇಳ್ಬೋದಾ? ಈ ವಿಜಯಪುರ ಭಾಗದಲ್ಲಿ ಮಳೆ ಬಹಳ ಕಡಿಮೆ, ಅನಿಯಮಿತ, ಅಕಾಲಿಕ ಆಗ್ತದೆ. ನಾವು ಕೈಗೊಂಡ ಪ್ರಯೋಗಗಳಿಂದ ನಮಗೆ ತಿಳಿದು ಬರುವುದೆಂದರೆ ಜೈವಿಕ ಇಂಧನ ಮರಗಳಾದ ಹೊಂಗೆ, ಜಟ್ರೂಪ, ಸೀಮರೂಪ, ಹಿಪ್ಪೆ, ಬೇವು, ಔಡಲ, ಈ ಮರಗಳನ್ನು ವಿಜಯಪುರ ಭಾಗದಲ್ಲಿ ಬೆಳೆಯಬಹುದು. ಓಹೋ, ಹೌದಾ? ಈ ಹೊಂಗೆ ಮರದ ಬೇಸಾಯ ಕ್ರಮ ಏನು ಅಂತ ಹೇಳ್ಬೋದಾ? ಹೊಂಗೆ ಮರದ ಬೀಜಗಳನ್ನು ಸಾಕಡ 60-85% ಅವುಗಳಿಂದ ನಾವು ಮೊಳಕೆ ಪಡಿಬಹುದಾಗಿದೆ. ಇವುಗಳನ್ನು ಮೊದಲು 6-9 ಇಂಚು ಅಂತ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಸಸಿಗಳನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ಅವು 3-4 ತಿಂಗಳಷ್ಟು ಬೆಳೆದು 30-40 ಸೆಂಟಿಮೀಟರ್ಷ್ಟು ಎತ್ತರವಾದಾಗ ಅವುಗಳನ್ನು ನಾವು ಭೂಮಿಯಲ್ಲಿ ಗುಣಿಗಳನ್ನು ತೋಡಿ, ಗುಣಿಗಳು 1.5 ಅಡಿ 1.5 ಅಡಿ ಮತ್ತು 1.5 ಅಡಿ ಆಳ ಇರುವಂತಹ ಇದರಲ್ಲಿ ಸ್ವಲ್ಪ ಕೆಂಪು ಮಣ್ಣು, ಸಾಧ್ಯವಾದರೆ ಗೊಬ್ಬರ ಇವುಗಳನ್ನು ಹಾಕಿ 5 ಮೀಟರ್ ಮತ್ತು ಉದ್ದ ಅಗಲ 4 ಮೀಟರ್ ನಂತರ ನಾಟಿ ಮಾಡಬಹುದು. ನಾಟಿ ಮಾಡಿದ ನಂತರ ಕುಣಿಗಳನ್ನು ಮುಚ್ಚಿ ಸ್ವಲ್ಪ ನೀರು ಹಾಕಬೇಕು, ಆಮೇಲೆ ಕಳೆ ನಿಯಂತ್ರಣ ಸಹ ಮಾಡಬೇಕು. ಈಗ ಸೀಮಾರೂಪ ಕೂಡ ಈಗ ಜೈವಿಕ ಇಂಧನ ಮರನರೇ, ಹೌದಲ್ರಿ? ಹೌದು. ಅದು ಯಾವ ರೀತಿ ನಾವು ಸಾಗುವಳಿ ಮಾಡಬಹುದು ನೋಡಿ, ಬಾಂಧವರು ತಿಳಿಸ್ಕೊಡ್ಬೋದು. ಈ ಸೀಮಾರೂಪ ನಮ್ಮ ದೇಶಕ್ಕೆ ಪರದೇಶದಿಂದ ತಂದಂತದ್ದು, ಅಮೆರಿಕ ಖಂಡದಿಂದ ತಂದಂತ ಮರ. ಇದನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ತಾಯ್ಮಡಿಗಳಲ್ಲಿ ಸಸಿಗಳನ್ನು ತಯಾರು ಮಾಡ್ಕೋಬಹುದು. ಬೀಜಗಳನ್ನು ನಾವು ಮಡಿಯಲ್ಲಿ 4 ಸೆಂಟಿಮೀಟರ್ ಆಳದಲ್ಲಿ ಹಾಕಿ ನೀರು ಹಾಕೋದ್ರಿಂದ 15-20 ದಿನಗಳ ನಂತರ ಮೊಳಕೆ ಪಡೆಯಬಹುದು. ಈ ಪ್ರತಿಕ್ರಿಯೆ 25-30 ದಿನಗಳು ನಡೀತದೆ. 1 ತಿಂಗಳ ನಂತರ ಸಸಿಗಳನ್ನು ನಾವು ಚಿಕ್ಕದಾದ ಪ್ಲಾಸ್ಟಿಕ್ ಚೀಲಗಳಿಗೆ ವರ್ಗಾಯಿಸಿ ಆ ನಂತರ ಅವುಗಳನ್ನು ನಾವು ಹೊಲದಲ್ಲಿ ನಾಟಿ ಮಾಡಬಹುದಾಗಿದೆ. 1 ಎಕರೆಗೆ ಸುಮಾರು 200 ಸಸಿಗಳನ್ನು ಇವನ್ನು ಸಹ 5x4 ಮೀಟರ್ ಅಂತರದಲ್ಲಿ ಚಿಕ್ಕ ಗುಣಿಗಳಲ್ಲಿ ನಾಟಿ ಮಾಡಿ ಬೆಳೆಯಬಹುದು. ಪ್ರತಿ ಗುಣಿಗೆ 5 ಕಿಲೋಗ್ರಾಂ ಕೊಟ್ಟಿ ಗೊಬ್ಬರ, 20 ಗ್ರಾಂ ಸಾರಜನಕ, 120 ಗ್ರಾಂ ರಂಜಕ ಮತ್ತು 16 ಗ್ರಾಂ ಪೊಟ್ಯಾಶ್ ಕೊಡುವಂತಹ ಗೊಬ್ಬರಗಳನ್ನು ಹಾಕಿ ಅವುಗಳನ್ನು ನಾಟಿ ಮಾಡಬೇಕು. ಈ ನಾಟಿಯನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಮಾಡೋದು ಅತ್ಯಂತ ಯೋಗ್ಯ. ದೇವನವರಿಗೆ, ಬೇವು ಕೂಡ ಇಂಧನ ಜೈವಿಕ ಮರ ಅಲ್ಲ? ಈಗ ಬೇವು ಸಾಕಷ್ಟು ನಮ್ಮ ರೈತ ಬಾಂಧವರು ಬೆಳೀತಾರೆ, ಆದ್ರೆ ಸಾಗುವಳಿ ಕ್ರಮಗಳ ವಿಶೇಷ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಅಂಗಲ ಇಡಬೇಕು ನೋಡಿ. ಬೇವು ಈ ಪ್ರದೇಶಕ್ಕೆ ಹೊಸ ಮರವೇನಲ್ಲ, ಆದರೆ ಈ ಬೇವಿನ ಬೀಜಗಳಿಂದ ನಾವು ಜೈವಿಕ ಇಂಧನ ಪಡಿಬಹುದು. ಈ ಬೀಜಗಳು ಜೂನ್ನಿಂದ ಆಗಸ್ಟ್ ತಿಂಗಳಲ್ಲಿ ನಾವು ಸಂಗ್ರಹಿಸಬೇಕು. ಬೀಜಗಳು ಮೊಳೆಯುವ ಸಾಮರ್ಥ್ಯವನ್ನು 3-5 ವಾರಗಳಲ್ಲಿ ಕಳೆದುಕೊಳ್ತವೆ, ಅಂದರೆ ಇವು ವೈಬಿಲಿಟಿ ಬಹಳ ಕಡಿಮೆ ಇರ್ತದೆ. ಆದ್ದರಿಂದ ಬೇವಿನ ಬೀಜಗಳನ್ನು ಸಂಗ್ರಹಿಸಿದ 2-3 ವಾರಗಳಲ್ಲಿ ನಾವು ಸಸಿಗಳನ್ನು ಬೆಳೆಸಲು ನಾಟಿ ಮಾಡಬೇಕು. ಇವುಗಳನ್ನು ಚಿಕ್ಕ ಪಾಲಿಥಿನ್ ಬ್ಯಾಗ್ಗಳಲ್ಲಿ ಮಣ್ಣು, ಉಸುಕು ಮತ್ತು ಗೊಬ್ಬರವನ್ನು ಹಾಕಿ ಸಸಿಗಳನ್ನು ಬೆಳೆಸಿ ನಂತರ ಚಿಕ್ಕ ಗುಣಗಳಲ್ಲಿ, ಅಂದರೆ 45 ಸೆಂಟಿಮೀಟರ್ ಅಗಲ, 45 ಸೆಂಟಿಮೀಟರ್ ಉದ್ದ, 45 ಸೆಂಟಿಮೀಟರ್ ಅಗಲ ಇರುವಂತಹ ಗುಣಿಗಳಲ್ಲಿ ಸಸಿಗಳನ್ನು ನಾಟಿ ಮಾಡಿ ಅವುಗಳನ್ನು ಬೆಳೆಸಬಹುದಾಗಿದೆ. ಈಗ ಜಟ್ರೋಪ ಅದು ಕೂಡ ಒಂದು ಜೈವಿಕ ಇಂಧನ ಮರನೇ, ಇದು ಯಾವ ರೀತಿ ಸಾಗುವಳಿ ಮಾಡಬಹುದು ನೋಡಿ. ಈ ಜಟ್ರೋಪ ಒಂದು ಮರ ಅನ್ನೋದಕ್ಕಿಂತ ಅದೊಂದು ಕಂಟಿ. ಇದು ಸಹ ಅಮೆರಿಕ ಖಂಡದಿಂದ ನಮ್ಮ ದೇಶದಲ್ಲಿ 15ನೇ ಶತಮಾನದಲ್ಲಿ ಪೋರ್ಚುಗೀಸರು ತಂದು ಇದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು. ಇದನ್ನು ಬೆಳೆಯಲಿಕ್ಕೆ ಮತ್ತೆ ತಾಯಿ ಮಡೆಗಳಲ್ಲಿ ಸಸಿಗಳನ್ನು ತಯಾರಿಸಿಕೊಳ್ಳಬಹುದಾಗಿದೆ. ಬೀಜಗಳನ್ನು 4 ಸೆಂಟಿಮೀಟರ್ ಆಳದಲ್ಲಿ ನಾಟಿ ಮಾಡಬೇಕು. ಅವು ಮೊಳಕೆ ಹೊಡೆದು ಸ್ವಲ್ಪ ಎತ್ತರ, ಅಂದರೆ 3-4 ಇಂಚು ಎತ್ತರ ಆದಮೇಲೆ ಅವುಗಳನ್ನು ಪಾಲಿಥಿನ್ ಬ್ಯಾಗ್ಗಳಿಗೆ ಸ್ಥಳಾಂತರ ಮಾಡಿ ಅಲ್ಲಿ ನೀರು ಹಾಕಿ ಬೆಳೆಸಬೇಕು. 1 ಎಕರೆಗೆ 660 ಸಸಿಗಳಂತೆ 3 ಮೀಟರ್ ಸಾಲಿನಿಂದ ಸಾಲಿಗೆ, 2 ಮೀಟರ್ ಮರದಿಂದ ಮರಕ್ಕೆ ಈ ರೀತಿ ನಾಟಿ ಮಾಡಬೇಕು. ಪ್ರತಿ ಗುಣಿಗೆ 5 ಕಿಲೋಗ್ರಾಂ ಕೊಟ್ಟಿ ಗೊಬ್ಬರ, 20 ಗ್ರಾಂ ಸಾರಜನಕ ಗೊಬ್ಬರ, 120 ಗ್ರಾಂ ರಂಜಕ ಮತ್ತು 16 ಗ್ರಾಂ ಪೊಟ್ಯಾಶ್ ಕೊಡುವ ಗೊಬ್ಬರಗಳನ್ನು ಹಾಕಬೇಕು. ಜನವರಿಯಿಂದ ಮೇ ತಿಂಗಳವರೆಗೆ ಮೊದಲ ವರ್ಷದಲ್ಲಿ ಪ್ರತಿ 15 ದಿವಸಕ್ಕೊಮ್ಮೆ 15-20 ಲೀಟರ್ ನೀರು ಕೊಡಬೇಕು. ಅದಲ್ಲದೆ ಪ್ರತಿ ವರ್ಷಕ್ಕೊಮ್ಮೆ ರೆಂಬೆ ಕೊಂಬೆಗಳನ್ನು ಕತ್ತರಿಸಬೇಕು. ಬಹಳ ಸಂತೋಷ. ದೇವನಾಲಿಗೆಯವರೇ, ಈ ಜೈವಿಕ ಇಂಧನಗಳು ನಾವು ಮರಗಳನ್ನು ಬೆಳಿಬೇಕು, ಸಸಿಗಳನ್ನು ನಿರ್ವಹಣೆ ಮಾಡೋದು, ನೆಡುವುದು ಬಹಳ ಮುಖ್ಯ. ಅದು ಒಂದು ಪದ್ಧತಿ ಇರಬೇಕಲ್ಲ, ಯಾವ ರೀತಿ ಸಸಿಗಳನ್ನು ನಾವು ನೆಡಬೇಕು? ಇದು ಬಹಳ ಒಳ್ಳೆಯ ಪ್ರಶ್ನೆ ನೋಡ್ರಿ. ಉತ್ತಮ ಸಸಿಗಳನ್ನು ಬೆಳೆಸಬೇಕಾದರೆ ಒಳ್ಳೆಯ ಸಸಿ ಮಡಿಗಳನ್ನು ತಯಾರಿಸುವುದು ಅತಿ ಅವಶ್ಯವಾಗಿದೆ. ಸಸಿ ಮಡಿಯಲ್ಲಿ ಮಣ್ಣು ಆಳವಾಗಿ ಮರಳು ಮಿಶ್ರಿತವಾಗಿರಬೇಕು ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಅಂಶ ಹೊಂದಿರಬೇಕು. ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶವನ್ನು ಹಿಡಿದುಕೊಳ್ಳುವಂತಹದ್ದಾಗಿರಬೇಕು. ಸಸಿ ಮಡಿಗಳನ್ನು ಸ್ವಲ್ಪ ಇಳಿಜಾರಿನಲ್ಲಿ ಇಡಬೇಕು, ಯಾಕೆಂದ್ರೆ ಅಲ್ಲಿ ನೀರು ನಿಲ್ಲದೆ ಬಸಿದು ಹೋಗುವಂತ ಆಗಬೇಕು. ಮಡಿಯಲ್ಲಿ ಮಣ್ಣು ಆಳವಾಗಿ ಮರಳು ಮಿಶ್ರಿತವಾಗಿರಬೇಕು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಹೊಂದಿರಬೇಕು. ಮಣ್ಣು ತೇವಾಂಶವನ್ನು ಹಿಡ್ಕೊಳ್ಳೋದ್ರಿಂದ ಬೀಜಗಳು ಬೇಕಾದಂಥ ಒಂದು ನೀರನ್ನು ಹೀರಿಕೊಂಡು ಚೆನ್ನಾಗಿ ಬೆಳೆಯುತ್ತವೆ. ಉತ್ತಮ ಸದೃಢ ಹಾಗೂ ರೋಗರಹಿತ ಸಸಿಗಳನ್ನು ಪಡೆಯಬೇಕಾದರೆ ಬೀಜೋಪಚಾರ ಮಾಡುವುದು ಅತಿ ಅವಶ್ಯ. ಇದಕ್ಕಾಗಿ ಸೂಕ್ತ ಶಿಲೀಂದ್ರನಾಶಕಗಳಾದ ಕ್ಯಾಪ್ಟಾನ್, ಸೆರಸಾನ್ ಇವುಗಳನ್ನು ನಾವು ಉಪಯೋಗಿಸಬೇಕಾಗ್ತದೆ. ಡಾಕ್ಟರ್ ಎಸ್ ಬಿ ದೇವನವಲಿ ಅವರೇ, ಅಂದ್ರೆ ಈಗ ನಾವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರೆ ಸಸಿಗಳು ನೆಡುವುದಾಯಿತು, ಅಂದ್ರೆ ಬೇರೆ ಬೇರೆ ಜೈವಿಕ ಇಂಧನ ಮರಗಳು ಯಾವ ರೀತಿ ನಾವು ಬೆಳಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ರೆ, ಆದ್ರೆ ಈ ನಮ್ಮ ಬೆಳೆಗಳನ್ನ ಕಾಡುವ ಹಾಗೆ ಈ ಮರಗಳನ್ನು ಕೂಡ ಈ ಸಸಿಗಳನ್ನು ಕೂಡ ನಾವು ಕೀಟಗಳು ಕಾಡ್ತಾವೆ. ಈ ಕೀಟಬಾಧೆಯನ್ನ ತಡಿಬೇಕು ಅಂತಂದ್ರೆ ಅದು ಹೆಂಗೆ ನಾವು ಕೀಟಬಾಧೆಯನ್ನ ನಿರ್ವಹಣೆ ಮಾಡಬಹುದು? ಈ ಮರಗಳಾಗಲಿ ಬೆಳೆಗಳಾಗಲಿ ಇವುಗಳಿಗೂ ಸಹ ಕೀಟಗಳು ಬರುವುದು ಸಾಮಾನ್ಯವಾಗಿದೆ. ಹೊಂಗೆ ಮರಗಳಿಗೆ ಮುಖ್ಯವಾಗಿ ಕಾಡೋ ಕೀಟಗಳು ಅಂದರೆ ರಸ ಹೀರುವ ಜೇನು, ಎಲೆ ನೊಣ, ಎಲೆಗಳ ಗಂಟು ನುಶಿ, ಇವುಗಳಿಗೆ ತಜ್ಞರು ಶಿಫಾರಸು ಮಾಡಿದ ಸೂಕ್ತವಾದ ಕೀಟನಾಶಕಗಳನ್ನು ಸಿಂಪರಣೆ ಮಾಡಿ ಪ್ರಾಥಮಿಕ ಹಂತದಲ್ಲೇ ನಾವು ಅವುಗಳನ್ನು ನಿಯಂತ್ರಿಸಬೇಕು. ಇಲ್ಲದಿದ್ದರೆ ನಮಗೆ ದೊರೆಯಬಹುದಾದಂಥ ಬೀಜ ಅಂದರೆ ಆರ್ಥಿಕ ಲಾಭ ಬಹಳಷ್ಟು ಪ್ರಮಾಣದಲ್ಲಿ ಕೂಗ್ತದೆ. ಅದಕ್ಕೆ ಅವು ಕಂಡು ಬಂದ ತಕ್ಷಣ ತಜ್ಞರನ್ನು ಸಂಪರ್ಕಿಸಿ ಸೂಕ್ತವಾದ ಕೀಟನಾಶಕಗಳನ್ನು ಬಳಸಬೇಕು. ಇನ್ನು ಇದಲ್ಲದೆ ರಸ ಇರುವ ಕೀಟಗಳು ಸಹ ಇದ್ರ ಮೇಲೆ ದುಷ್ಪರಿಣಾಮ ಮಾಡ್ತಿರ್ತಾವೆ. ಇವುಗಳಿಂದ ಮೊಜಾಯಿಕ್ ವೈರಸ್ ಸಹ ಬರುತ್ತದೆ. ಇವುಗಳನ್ನು ಸಹ ನಾವು ಸರಿಯಾಗಿ ನಿಯಂತ್ರಿಸಬೇಕಾಗ್ತದೆ. ಕೀಟದ ಹಾವಳಿ ಕಂಡು ಬಂದ ತಕ್ಷಣ ಮೊನೊಕಾಟೋಫಾಸ್ 1 ಮಿಲಿಲೀಟರ್ 1 ಲೀಟರ್ ನೀರಿನಲ್ಲಿ ಹಾಕಿ ಸಿಂಪರಣೆ ಮಾಡಬೇಕು. ಇದರಂತೆ ಸೀಮಾರೋಬಾಗಲಿ ಉಳಿದೆಲ್ಲ ನಮ್ಮ ಜೈವಿಕ ಇಂಧನ ಮರಗಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಅತ್ಯಂತ ಬೆಳಗಿದ್ದಷ್ಟು ಕೀಟಗಳ ಬಾಧೆ ಇಲ್ಲ. ಆದರೂ ಅವುಗಳನ್ನು ಅವು ಕಂಡು ಬಂದಾಗ ತಜ್ಞರ ಸಲಹೆ ಪಡೆದು ಸೂಕ್ತವಾಗಿ ನಿರ್ವಹಣೆ ಮಾಡುವುದು ಅವಶ್ಯವಾಗಿದೆ. ಈಗ ಜೈವಿಕ ಇಂಧನ ಮರಗಳಿಗೆ ರೋಗಗಳು ಕೂಡ ಬರ್ತಾವೆ, ಈ ರೋಗಗಳ ನಿರ್ವಹಣೆ ಹೆಂಗ್ ಮಾಡಬಹುದು ನೋಡಿ? ಮೊದಲನೇದಾಗಿ ಹೊಂಗೆ ಮರಕ್ಕೆ ಎಲೆ ಚುಕ್ಕ ರೋಗ ಬರುತ್ತದೆ. ಈ ರೋಗದ ಲಕ್ಷಣಗಳೆಂದರೆ ಎಲೆ ತುದಿಯಲ್ಲಿ ಚಿಕ್ಕ ಚಿಕ್ಕ ಕಂದು ಬಣ್ಣದ ಚುಕ್ಕಿಗಳು ಕಂಡು ನಂತರ ಎಲೆಯಲ್ಲಿ ಹೆಚ್ಚಿನ ಭಾಗವನ್ನು ಆವರಿಸಿಕೊಳ್ಳುತ್ತದೆ. ರೋಗ ಬಾಧೆ ಹೆಚ್ಚಾದಾಗ ಎಲೆಗಳು ಉದುರಲು ಪ್ರಾರಂಭಿಸುತ್ತವೆ. ಇದನ್ನು ನಿಯಂತ್ರಿಸಲು ಆ ರೋಗ ಪಿಡಿತ ಎಲೆಗಳನ್ನು ತೆಗೆದುಹಾಕಿ ಸುಡಬೇಕು. ನಂತರ ಮ್ಯಾಂಕೋಜೆಬ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನು 3 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಅಗಲು ಸಾಲದ ಪದ್ಧತಿಯಿಂದ ರೋಗದ ತೀವ್ರತೆ ಕಡಿಮೆ ಮಾಡಬಹುದು. ಅಂದರೆ ಅಗಲವಾದ ಸಾಲುಗಳಿರೋದ್ರಿಂದ ಅಲ್ಲಿ ಸ್ವಚ್ಛತೆ ಕಾಪಾಡಿ ಗಾಳಿ ಆಡೋದ್ರಿಂದ ಇದು ರೋಗದ ತೀಕ್ಷ್ಣತೆ ಕಡಿಮೆ ಆಗ್ತದೆ. ಇನ್ನು ಜಟ್ರೋಪ, ಇಲ್ಲಿ ಸಹ ಎಲೆ ಚಿಕ್ಕ ರೋಗ ಬರ್ತದೆ. ಇದನ್ನು ಸಹ ನಾವು ಮ್ಯಾಂಕೋಜೋಬ್ ಅಥವಾ ಬೇರೆ ಸೂಕ್ತವಾದ ಗಂಧಕ ಇಂಥ ಔಷಧಿಗಳನ್ನು ಉಪಯೋಗ ಮಾಡಿ ನಾವು ನಿಯಂತ್ರಿಸಬಹುದು. ಸೀಮಾ ರೂಪದಲ್ಲಿ ಅಂತ ಯಾವುದೇ ಮುಖ್ಯವಾದ ರೋಗಗಳ ಲಕ್ಷಣ ಇಲ್ಲ. ಬೇವನಲ್ಲಿ ಕುಡಿ ಸಾಯುವುದು ಬೂದಿ ರೋಗ. ನಾವು ಬೇವನ್ನು ಅನೇಕ ರೋಗಗಳಿಗೆ ರಾಮಬಾಣವಂತ ತಿಳಿದ್ರು ಬೇವಿಗೂ ಸಹ ಕುಡಿ ಸಾಯುವಂತ ಮತ್ತು ಬೂದಿ ರೋಗದಂತ ಕೆಲವು ರೋಗಗಳು ಬಾಧೆ ಮಾಡ್ತವೆ. ಇವುಗಳನ್ನು ನಿಯಂತ್ರಿಸಲು ಬೋಡೋ ದ್ರಾವಣ ಮತ್ತು ಗಂಧಕಗಳನ್ನು ಬಳಸಿ ನಿಯಂತ್ರಿಸಬಹುದಾಗಿದೆ. ಬಹಳ ಸಂತೋಷ ಸರ್. ಈಗ ಜೈವಿಕ ಇಂಧನ ಮರಗಳ ಆಧಾರಿತ ಸಮಗ್ರ ಕೃಷಿ ಪದ್ಧತಿಗಳು ನಮ್ಮಲ್ಲಿ ಪ್ರಚಾರಕ್ಕೆ ಬರಬೇಕಾಗಿದೆ. ಏನಿದು ಜೈವಿಕ ಇಂಧನ ಮರಗಳ ಆಧಾರಿತ ಸಮಗ್ರ ಸುಧಾರಿತ ಕೃಷಿ ಪದ್ಧತಿ ಅಂದ್ರೆ ಏನು? ನೋಡಿ, ಜೈವಿಕ ಇಂಧನ ಮರ ಆಧಾರಿತ ಕೃಷಿ ಅರಣ್ಯ ಪದ್ಧತಿಗಳಂದ್ರೆ ಕೃಷಿ ಅರಣ್ಯ ಪದ್ಧತಿಯು ಒಂದು ನಿರಂತರ ಮತ್ತು ಸುಸ್ಥಿರ ಭೂ ಬಳಕೆ ಪದ್ಧತಿಯಾಗಿದೆ. ಇಲ್ಲಿ ಕೃಷಿ ಬೆಳೆಗಳನ್ನು ಮತ್ತು ಮರಗಳನ್ನು ಪ್ರಾಣಿ ಅಥವಾ ಪಶು ಸಾಕಾಣಿಕೆ ಒಂದೇ ಜಮೀನಿನ ಮೇಲೆ ಏಕಕಾಲದಲ್ಲಿ ಕೈಗೊಳ್ಳಬಹುದಾಗಿದೆ. ಸಾಲು ಬೆಳೆ ಪದ್ಧತಿ, ಈ ಪದ್ಧತಿಯಲ್ಲಿ ವೇಗವಾಗಿ ಬೆಳೆ ಮರಗಳನ್ನು ಅಥವಾ ಗಿಡಗಂಟಿಗಳನ್ನು ಸಾಲಾಗಿ ಬೆಳೆದು ಅವುಗಳ ಮಧ್ಯೆ ಕೃಷಿ ಬೆಳೆಗಳನ್ನು ಬೆಳೆಯಬಹುದಾಗಿದೆ. ಹೊಲಗಳ ಬದುಗಳ ಮೇಲೆ ಹೊಂಗೆಯನ್ನು ಬೆಳೆಯಬಹುದು. ಹೊಲದ ದಂಡೆಗಂಟಿಗಿರುವ ಬದುಗಳ ಮೇಲೆ ಹೊಂಗೆ ಮರಗಳನ್ನು ಗಿಡದಿಂದ ಗಿಡಕ್ಕೆ 4 ಮೀಟರ್ ಅಂತರದಲ್ಲಿ ಬೆಳೆಯಬಹುದು. ಜೈವಿಕ ಇಂಧನ ಮರ ಆಧಾರಿತ ಅರಣ್ಯ ಹುಲ್ಲುಗಾವಲು ಪದ್ಧತಿ, ಇಲ್ಲಿ ಗಿಡ ಮರಗಳೊಂದಿಗೆ ಮೇವಿನ ಬೆಳೆಗಳನ್ನು ಸಹ ಅಥವಾ ದ್ವಿದಳ ಮೇವಿನ ಬೆಳೆಗಳನ್ನು ನಾವು ಬೆಳೆದು ಅಲ್ಲಿ ಆಡು ಕುರಿ ಸಾಗಾಣಿಕೆ ಮಾಡಬಹುದಾಗಿದೆ. ಇದಲ್ಲದೆ ಜೈವಿಕ ಇಂಧನ ಮರ ಆಧಾರಿತ ಹುಲ್ಲುಗಾವಲಿನಲ್ಲಿ ನಾನು ಈಗಾಗಲೇ ತಿಳಿದಂತೆ ಆಡು ಸಾಗಾಣಿಕೆ, ಆಡುಗಳನ್ನು ಮೇಲು ಬಿಡದೆ ದೊಡ್ಡಿಯಲ್ಲಿ ಸಾಕಿ ಮೇವನ್ನು ಕೊಯ್ದು ತಂದು ಹಾಕಿ ಆ ಆಡುಗಳನ್ನು ಮಾಂಸ ಅಥವಾ ಚರ್ಮಗಳಿಗಾಗಿ ನಾವು ಬೆಳೆಯಬಹುದಾಗಿದೆ. ಇನ್ನು ಜೈವಿಕ ಇಂಧನ ಮರ ಆಧಾರಿತ ಅರಣ್ಯ ಕೃಷಿ ಜೇನು ಸಾಗಾಣಿಕೆ ಪದ್ಧತಿ, ಈ ಹೊಂಗೆ ಮತ್ತು ಬೇವುಗಳಲ್ಲಿ ಬೇಸಿಗೆಯಲ್ಲಿ ಅಗಾಧ ಪ್ರಮಾಣದ ಹೂ ಬಿಡುತ್ತವೆ. ಇದನ್ನು ಸದುಪಯೋಗಪಡಿಸಲು ನಾವು ಕೃಷಿ ಜೇನು ಸಾಗಾಣಿಕೆಯನ್ನು ಸಹ ಈ ಹೂವಾಡುವ ಹಂತದಲ್ಲಿ ಅಲ್ಲಿ ಡಬ್ಬಿಗಳನ್ನು ತಂದು ಜೇನು ಸಾಗಾಣಿಕೆಯನ್ನು ಕೈಗೊಳ್ಳಬಹುದು. ಇನ್ನು ಜೈವಿಕ ಇಂಧನ ಮರ ಆಧಾರಿತ ಎರೆಹುಳು ಗೊಬ್ಬರ ಉತ್ಪಾದನಾ ಪದ್ಧತಿ, ಇಲ್ಲಿ ಕೃಷಿ ಪದ್ಧತಿಯಲ್ಲಿ ಮರ ಬೆಳೆ ಹುಲ್ಲುಗಾವಲು ಜೊತೆಗೆ ಆಡು ಸಾಗಾಣಿಕೆ ಮಾಡಿದಾಗ ಆಡುಗಳ ಹಿಕ್ಕೆಯನ್ನು ಕರಗಿಸಿ ಉಳಿದ ಕೃಷಿ ತ್ಯಾಜ್ಯ ವಸ್ತುಗಳನ್ನು ಎರಡು ಮಿಶ್ರಣ ಮಾಡಿ ನಾವು ಇಲ್ಲಿ ಅಂದರೆ ಈ ವರ್ಮಿ ಕಾಂಪೋಸ್ಟ್ ಗೊಬ್ಬರವನ್ನು ಬೆಳೆದು ನಾವು ಒಳ್ಳೆಯ ಲಾಭವನ್ನು ಪಡೆಯಬಹುದಾಗಿದೆ. ದೇವನಾವಲಿ ಅವರೇ, ಈ ಜೈವಿಕ ಇಂಧನ ಮರ ಸಂಸ್ಕರಣೆ ಮಾಡಬಹುದಾ? ಯಾವ ರೀತಿ ಸಂಸ್ಕರಣೆ ಮಾಡಿ ನೋಡಿ, ಜೈವಿಕ ಇಂಧನ ಮರ ಸಂಸ್ಕರಣೆ ಅಂದ್ರೆ ಅವುಗಳಿಂದ ಪಡೆಯುವಂತ ಬೀಜಗಳನ್ನು ನಾವು ಎಣ್ಣೆ ಉತ್ಪಾದನೆ ಮಾಡಲು ಬಳಸ್ತೇವೆ. ನಾವು ಉತ್ಪಾದಿಸಿದಂತ ಎಣ್ಣೆ 80 ಡೀಸೆಲ್ 20 ಈ ಎಣ್ಣೆಯನ್ನು ಬಳಸಿ ನೇರವಾಗಿ ಬೇರೆ ಬೇರೆ ನಾವು ವಾಹನಗಳಲ್ಲಿ ಬಳಸಬಹುದಾಗಿದೆ. ಇನ್ನು 100 ಬಳಸಬೇಕಂದ್ರೆ ಅದರಲ್ಲಿ ಇರುವಂತಹ ಕೆಲವು ಕಶ್ಮಲಗಳನ್ನು ತೆಗೆದು ಹಾಕಲು ಪ್ರೊಸೆಸಿಂಗ್ ಮಾಡಬೇಕಾಗ್ತದೆ. ಅದಕ್ಕೆ ಇಸ್ಟ್ರಿಫಿಕೇಶನ್ ಅಂತಾರೆ. ಅದರಲ್ಲಿರುವ ಹೆವಿ ಮೊಲಾಕ್ಯುಲ್ಸ್ ಎಲ್ಲ ತೆಗೆದು ಹಾಕಿ ಆಮೇಲೆ ಅದನ್ನು ಬಯೋಡೀಸೆಲ್ ಅಂತೀವಿ, ಅದನ್ನು ನಾವು ಬಳಸಬಹುದಾಗಿದೆ. ಡಾಕ್ಟರ್ ದೇವನವಲ್ಗಿ ಅವರೇ, ಈ ಜೈವಿಕ ಮರಗಳ ಸಾಗುವಳಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಬಹಳ ಕಡಿಮೆ. ಅಂದ್ರೆ ತಾವು ದಿನನಿತ್ಯ ಬೆಳೆಯುವಂತಹ ಬೆಳೆಗಳ ಕಡೆನೆ ಜಾಸ್ತಿ ಲಕ್ಷ ವಹಿಸ್ತಾರೆ, ಇದ್ರ ಬಗ್ಗೆ ಲಕ್ಷ ವಹಿಸೋದು ಕಡಿಮೆ. ಆದ್ರೆ ಈ ಜನಸಾಮಾನ್ಯರಲ್ಲಿ ಜಾಗೃತಿ ಬರುವಂತಹ ಅವಶ್ಯಕತೆ ಇದೆ ಅಂತೀರಾ? ಅಂದ್ರೆ ಜೈವಿಕ ಮರಗಳ ಸಾಗುವಳಿ ಬಹಳ ಅವಶ್ಯಕತೆ ಇದೆ ಅಂತ ಹೇಳ್ತೀರಾ, ಯಾವ ರೀತಿ ನಮ್ಮ ರೈತರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಬೇಕಂತೀರಾ? ಇದು ಒಂದು ಅತ್ಯಂತ ಒಳ್ಳೆಯ ಪ್ರಶ್ನೆ. ನೋಡಿ, ಜೈವಿಕ ಇಂಧನ ಮರ ಯಾವುದೇ ಮರಗಳನ್ನು ಬಿಜಾಪುರದಲ್ಲಿ ಬೆಳೆಯಬಹುದಾಗಿದೆ. ಇಲ್ಲಿ ಮರಗಳನ್ನು ಬೆಳೆಯಲು ಒಳ್ಳೆಯ ಅವಕಾಶಗಳಿವೆ. ಈ ಮರಗಳನ್ನು ಹೊಲಗಳ ಬದುಗಳ ಮೇಲಾಗಲಿ ಅಥವಾ ನಮ್ಮ ರಾಜ್ಯದಲ್ಲಿ ಲಭ್ಯವಿರುವ 3 ಎಕರೆಯಷ್ಟು ಬಂಜರು ಭೂಮಿಯಲ್ಲಿ ಸಹ ಬೆಳೆಯಬಹುದು. ಇಲ್ಲಿ ನೆಟ್ಟ ಸಸಿಗಳನ್ನು ನಾವು ಮುಖ್ಯವಾಗಿ ದನಗಳಿಂದ ಹಾಗೂ ಬೆಂಕಿಯಿಂದ ರಕ್ಷಿಸುವುದು ತುಂಬಾ ಅವಶ್ಯವಾಗಿದೆ. ಇಂಥ ಕ್ರಮದಿಂದ ನೈಸರ್ಗಿಕ ಸಮತೋಲನ ಕಾಯ್ದುಕೊಳ್ಳುವುದಲ್ಲದೆ ರೈತರಿಗೆ ಲಾಭಗಳನ್ನು ತಂದುಕೊಡಬಹುದಾಗಿದೆ. ಒಟ್ಟಾರೆ ಜೈವಿಕ ಇಂಧನ ಮರಗಳ ಸಾಗುವಳಿ ದೊಡ್ಡ ಪ್ರಮಾಣದಲ್ಲಿ ಜನಾಂದೋಲನವಾಗಿ ಹೊರಹೊಮ್ಮುವುದು ತುಂಬಾ ಅವಶ್ಯಕವಾಗಿದೆ. ಬಹಳ ಸಂತೋಷ ಡಾಕ್ಟರ್ ಎಸ್ ಬಿ ದೇವನವಲ್ಗಿ ಅವರೇ. ಒಣಬೇಸಾಯ ಯೋಜನೆ ವಿಜಯಪುರದ ಮುಖ್ಯ ವಿಜ್ಞಾನಿಗಳಾಗಿ ಇಲ್ಲಿ ತನಕ ಅಂದ್ರೆ ಈ ಒಣಬೇಸಾಯದಲ್ಲಿ ಕೂಡ ಜೈವಿಕ ಮರಗಳನ್ನು ಬೆಳಿಬಹುದು, ಬೆಳೆದು ನಾವು ಎಲ್ಲ ಕಡೆ ತಂಪು ವಾತಾವರಣ ಸೃಷ್ಟಿ ಮಾಡಬಹುದು, ನಮ್ಮ ಒಂದು ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಬಹುದು, ಹಾಗೇನೆ ಸಾಕಷ್ಟು ಬೀಜಗಳ ಸಂಸ್ಕರಣೆಯಿಂದ ಸಾಕಷ್ಟು ನಾವು ಅದರ ಲಾಭ ಮಾಡಿಕೊಳ್ಬಹುದು. ಒಟ್ಟಾರೆಯಾಗಿ ಈ ಜೈವಿಕ ಮರಗಳ ಅಂದ್ರೇನು, ಮರಗಳ ಬರುವಂತಹ ರೋಗಗಳು, ಕೀಟ ಬಾಧೆ, ಮತ್ತು ಓವರ್ಆಲ್ ಅಂದ್ರೆ ಈ ಮರಗಳ ಸಂಸ್ಕರಣೆ ಮಾಡೋದ್ರಿಂದ ಯಾವ ರೀತಿ ನಮ್ಮ ರೈತ ಬಾಂಧವರು ಸಹಾಯ ತಗೊಳ್ಬಹುದು ಅನ್ನೋದ್ರ ಬಗ್ಗೆ ವಿಸ್ತೃತ ಮಾಹಿತಿ ನೀಡಿದ್ದೀರಿ. ನಮ್ಮ ರೈತ ಬಾಂಧವರ ಪರವಾಗಿ ವಿಜಯಪುರ ಆಕಾಶವಾಣಿ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ವಿಜಯಪುರ ನಗರದ ಡಾಕ್ಟರ್ ಎಚ್ ಬಿ ದೇವರನಾವದಗಿ ಅವರೊಂದಿಗೆ ಜೈವಿಕ ಇಂಧನದ ಮರಗಳ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಎಸ್ ಚೋಳಿನ್. ಮಗಾಗಿ ಆಗ ಕಾಂಬುದ ರಾಜ ಒಬ್ಬಾತನು ಅಟ್ಟಾಗ ಒಬ್ಬ ಮಗ ಬಂದ ಉಲ್ಟಾನ ಮಗ ಹುಟ್ಟಿದ ಮೇಲೆ ಅನ್ನಡಕ್ಕರಿ ಇನ್ನೊಬ್ಬರ ಕದರಿಕೆ ಕಜ್ಜೂರು ಬಾಳೆಹಣ್ಣು ನಿಂಬೆಹಣ್ಣು ತೋಟ ಹಚ್ಚಾನ ಆಗ ಕಡಬರಚ್ಚನ ಕಾಮದೇವತಿ ಎರಡು ರೆಕ್ಕೆ ನಾಲ್ಕು ಪಾದ ಕಾಮದೇವತಿ ಗರ್ಭತಾಯ ಆಗ ಈಗ ಅಡಂಗೈತಿ ಆಗ ತೋಟದಾಗ ಬಂದು ಇಳಿದು ಆಗಿನ ಬರ ಮಲ್ಲಿವ ಮಜ್ಜೆ ತಿಂತೈತಿ ಈಗಿನ ಬರ ತಾವಾಗಿ ಆಗ ಬಂದ ಶಾಲರಾಜ ಅನ್ನ ಏಳು ಗುಂಡು ನೋಡಿಲ್ಲ ನಾಗ್ಪಾದ ಗೋತಿನ ನೋಡ್ಯಾರ ಈ ಕಾಲ ಆಗಲಿ ಆ ಕಾಲ ಆಗಲಿ ಆಗ ಎರಡು ರೆಕ್ಕಿದ್ದ ಗೋತಿನ ನೋಡ್ಯಾರ ಆ ಗೋತಿ ಏನಂತದ ಬರೀ ಗೋಲ್ರವನೇ ಕೃಷ್ಣ ಗೋಲ್ರು ನೀವು ನಾನು ಕೃಷ್ಣ ಗೋತಿ ದೇವಿತೀನಿ ನನ್ನ ಕೊಲ್ಲಿದ ಗರ್ಭತಾಯಿ ಒಟ್ಟಾಗ ಮಗ ಇದನ ಆಗ ಈಗ ಅಡಂಗೈತಿ ನನ್ನ ಕೊಲ್ಲು ಬಿಟ್ಟೆ ನಿನ್ನ ಏನು ಪಾ ಪಾಪ ಮಾಡಿದೆ ನೀನು. ನಾನೇನೋ ಬಡ್ದಿನ, ನಿಮ್ಮೇನೋ ಬೈದಿನ. ಹೋಗೋ ತಾಯಿಗೆ ಏಳು ಗುಂಡು ಬಿಟ್ಟು ನಾನು ಒಟ್ಟಿಗೆ ಒಟ್ಟಲ್ಲಿರೋ ಮಗನ ಕೊಂದಿದೆ. ಬರೀ ದುಷ್ಟದವನೇ, ನಿನಗ ಒಬ್ಬೇ ಮಗ ಇದ್ದಾನ. ನಿಮ್ಮ ಜಾತಿ ಗೋಲ್ರು, ಕೃಷ್ಣ ಗೋಲ್ರು ಅಂತ. ನಾನು ಕೃಷ್ಣ ಗೋಲ್ಡಿ ದೇವತಿ. ಇಗೋ ಅಡಿಯವ್ರು ಇಲ್ದಂಗ ಗೊಡ್ಡವನಾಗಿ ರಾಜ್ಯ ಬಾಳ್ಳಿ ಮಗ ಅಂತ. ಜೀವ ಒಂದೇ ಇನ್ನ ಬಿಟ್ಟ ತಾಯಿ ಮಗ ನೋಡೋ ಗರ್ಭ ತಾಯಿ ಸತ್ತು ಆಗುಳ. ಯಮ್ಮ ನಾನು ಆಳಗದ್ದೆ ನೌಲೆ ಅಂತ ಏಟ್ಬಿಟ್ಟೆ. ಎರಡ್ರ ಎಕ್ಕಿರೋದು ಮ್ಯಾಲೆ ಹೋಗೋದು ನನಗೆ ಗೊತ್ತಿಲ್ಲಮ್ಮ. ತಾಯಿ ಈಗ ನೀನು ಬೆಳ್ಳಿ ಪಾಟ ಇಳಿಸಿ ನಿನಗೆ ತೋಟದಾಗಿಟ್ಟು ಪೂಜೆ ಮಾಡ್ತೀನಿ, ಗುಡಿ ಕಟ್ತೀನಿ. ಬರೀ ಸತ್ತೋದ ಮೇಲೆ ಜೀವ ಹೋದ ಮೇಲೆ ಏನು ಪೂಜೆ ಮಾಡಿದ್ರೆ ಏನು ಮಾಡ್ಬೇಕು, ಏನು ಊಟ ಕೊಟ್ರೆ ಏನು ಮಾಡ್ಬೇಕು ಅಂತ ಒದ್ದಾಡಿ ಜೀವ ಬಿಟ್ಟ ಮೇಲೆ ಆ ಮಗನು ಇನ್ನು ಜೋಪಾನ ಮಾಡ್ದ. ಮಗ ದೊಡ್ಡವನಾದ, ಏಳು ಮಂದಿ ಲಗ್ನ ಮಾಡಿಕೊಂಡ್ರೆ ಮಕ್ಕಳ ಆತರ ಇಲ್ಲಿದ್ರಿ ಇಲ್ಲ. ಏಳು ಮಂದಿ ಲಗ್ನ ಕೊಡ್ರಿ ಚಿಕ್ಕಪ್ಪ ಮಗಳ ನೀಲಮ್ಮ ದಿಯಲಿ. ಗೊಳ್ರಿ ನೀಲಮ್ಮ ಆಗ ಗೊಳ್ರಿ ಚಿತ್ತಪ್ಪ ಮಕ್ಕಳು ಏಳು ಮಂದಿ. ಮಂಕನ ದೇವಿ, ಮಾಡಲ್ ದೇವಿ, ಗಿರಿದೇವಿ, ರತ್ನಾಲ ದೇವಿ, ಸೂರಮ್ಮ ದೇವಿ, ಸುಂಕಮ್ಮ ದೇವಿ, ಗಿರಿದೇವಿ, ಆರು ಮಂದಿ ಸಿಕ್ಕಾಕಿ ಸಿರಿದೇವಿ. ಸಿರಿದೇವಿ ಅಂದೈತಿ ಸಿರಿದೇವಿ ಅಂತ ಯಾರ ಹೆಸರಿಟ್ಟಲ್ಲ ಅವರಂದೇ ಗೋಲ್ರ ಕುಲ್ದಾಗ ಸಿರಿದೇವ್ ಅಂಬಾಕಿ. ಆಗ ಏಳು ಮಂದಿ ಮದುವೆ ಮಾಡಿ ಹನ್ನೆರಡ ವರ್ಷ ಮದುವೆಯರಿದಮ್ಮ. ತಂದೆ ಲಿಂಗನಗೌಡ ಆಗ ತಾಯಿ ಇನ್ನವರ ತಾವಾಗಿ ಗೌರಮ್ಮ ಆಗಿನ ಮಗನ ಇನ್ನವರ ಬಬ್ಬುಳ್ಳಾಗಿರಡ್ಡಿ. ಮೂರು ವಾರ ಬಾಲಾರೇನಾ ತಾಮ ನಾಮ ಕೇಳಿ ಹಂಗೆಲ್ಲ ನಾಲ್ಕು ವಾರ ಬಾಲಾರೇನಾ ತಾತನೂ ಬಾಡಂಗಿಲ್ಲ ಬಿಮ್ಮಿ. ಬಳ್ಳಾರಿ ಬಂದ ಸಬ್ಇನ್ಸ್ಪೆಕ್ಟರ್ ಜಮೀನ್ದಾರ್ ಗವರ್ಮೆಂಟ್ ವಕೀಲ ಏನ್ರಿ ಎಂಟ್ನೂರು ಕೊಟ್ಟು ಓದಿಕೆಂತೀನಿ ಅಂದ್ರೆ ಹಿಂದೆಲ್ಲಿದ್ದ ಓದಿಕೆಂತ ಬರ್ಬೇಕು ಓನಾಮಲಿದ್ದ ಹಂಗಾಗಲಂತ. ಒಂದು ತಿಂಗಳ ಬಲ್ಲ ಮಗ, ಎರಡು ತಿಂಗಳ ಬಲ್ಲ ಮಗ, ಒಂದು ತಿಂಗಳ ಸಬ್ ಇನ್ಸ್ಪೆಕ್ಟರ್ ಜಮೀನ್ದಾರ ವಕೀಲ್ ನೋಡ್ದ ಅಚ್ಚಾ ತೋಡ ರೆಡ್ಡಿ ಕುಲ ಕೊಟ್ರೆ ಸಾಕು. ಒಬ್ಬರಿಗೆ ಡೊಗೋಲ ಒಬ್ಬರಿಗೆ ಕೈ ಮೂಗ ಜಾತಿ ಬಲ್ಲ ರೆಡ್ಡಿ ಜಾತಿ ಓದಿಕೊಂಡಿ ನಿನಗೆ ತಿಂಗಳಿಗೆ ಐನೂರು ಸಂಬಳ ಕೊಡ್ತೀವಿ. ನಮ್ಮ ಆಜ್ಞೆಯಲ್ಲಿ ಇರ್ಬೇಕು, ನಮ್ಮ ಮಾತು ಕೇಳ್ಬೇಕಂದ. ಆ ಮಾತಿಗೆ ನಾಗರೆಡ್ಡಿ ಹನ್ನೆರಡು ವಯಸ್ಸು ಹುಡುಗ ಏನಂತಾನ, ಏಯ್ ಸಬ್ ಇನ್ಸ್ಪೆಕ್ಟರ್ ಜಮೀನ್ದಾರ್ ವಕೀಲ, ಈಗ ನೀವು ಕೊಡೋ ಸಂಬಳಗೆ ನಿಮ್ಮ ಆಜ್ಞೆಯಲ್ಲಿ ನಡಿದಕ್ಕ ನಿನ್ನ ಹೆಂಡ್ರಿಗೆ ನೀರ್ ಹಾಕಂದ್ರೆ ತಂದ ಹಾಕ್ಬೇಕ, ನಿಮ್ ಏಳು ಕಳಸ ಮಾಡ್ಬೇಕ. ನಮ್ಮ ರೆಡ್ಡಿ ಜಾತಿ ಅಂಬತ್ತಿಗೆ ನಮಗ ಗೌರ್ಮೆಂಟ್ ಕೈ ಮುಗಿದ್ರೇನೆ ನಾವು ಸಂಬಳ ಕೊಡೋದು, ಕೈ ಮುಗಿದ್ರೆ ನಾವು ಸಂಬಳ ಕೊಡೋದು. ಇಲ್ಲ, ನಾನು ಕೈ ಮುಗಿದಲ್ಲ, ನೀವು ಸಂಬಳ ಕೊಟ್ರೆ ಕೊಡ್ರಿ. ಇದುವರೆಗೆ ಜನಪದ ಸಂಗೀತದಲ್ಲಿ ಬಳ್ಳಾರಿ ಜಿಲ್ಲೆಯ ಹಳೇ ದರೋಜಿ ಗ್ರಾಮದ ಈರಮ್ಮ ಮತ್ತು ಸಂಗಡಿಗರಿಂದ ಬುರ್ರಾ ಕಥಾ ಕೇಳಿದಿರಿ.